ಅದರಲ್ಲಿ ಒಂದು ಮನೆ ಮಾಡ್ಕೊಂಡು ದನಕರ ಕಟ್ಟಾಕೊಳ್ಳೋಕ್ಕೆ ನಮ್ಮ ವಾಸಕ್ಕೆ ಎಷ್ಟೋ 3,000 ರೂಪಾಯಿ ಖರ್ಚಾಯಿತು ಸರ್ ಅವನ ಮನೆಗೆ. ಇನ್ನು 2,000 ಉಳಿತು. ಆ 2,000ದಲ್ಲಿ 900 ರೂಪಾಯಿ ಕೊಟ್ಟು 2 ದನ ತಗೊಂಡು ಸರ್, 2 ದನ ತಗೊಂಡು ಅವು ನಮಗೆ ಉಳ್ಮೆಗಾದವು ಆ ದನ. ಆಮೇಲೆ ಹಂಗಂಗೆ ಒಂದು ಸ್ವಲ್ಪ ಇಂಪ್ರೂವ್ ಆಯಿತು. ದನಿನಲ್ಲಿ ಲಾಭ ಮಾಡೋದು, ಮಾರೋದು, ತರೋದು, ಒಂದೊಂದು ಜೊತೆ ಒಂದೊಂದು ಸರಿ ಮಾರಿದ್ರೆ 1,500, 2,000 ಸಿಕ್ಕಂಥ ಟೈಮ್ನಲ್ಲೂ ಸಿಕ್ಕೋದು ಲಾಭ. 1 ವರ್ಷದಲ್ಲಿ 10 ಜೊತೆ ದನ ಮಾರುವ ಸರ್, ಅವತ್ತೊಂದು ಲೆಕ್ಕಾಚಾರ. ಸಣ್ಣ ದನ ಮಾರಿ ವರ್ಷಕ್ಕೆ 20,000 ರೂಪಾಯಿ ಕೂಡ ಹಾಕೊಂಡು, ಆ ವರ್ಷ ಕೂಡ ಹಾಕ್ಕೊಂಡು ನಮ್ಮ ಮಕ್ಕಳು ಸ್ಕೂಲಿಗೆ ಸೇರಿಸ್ಕೊಂಡು, ಬೋರಿಲ್ಲ ನಮಗೆ, ಬೋರಿಲ್ದ ಕಾರಣದಿಂದ ಆಗ ನಾವು ಭೂಮಿಗೆ ಇಕ್ಕೊಂಡು ಒಪ್ಪತ್ತು ನಮ್ಮ ಜಮೀನಿಗೆ ಇಕ್ಕೊಳ್ಳೋದು, ಒಪ್ಪತ್ತು ಕೂಲಿಗೆ ಹೋಗೋದು, ಈ ಥರ ಮಾಡ್ಕೊಂಡು ಈಗ ಒಂದು ಸ್ವಲ್ಪ ಅಂತಕ್ಕೆ ಬಂದು ಅದು ದೊಡ್ಡದನ ಅದು ಒಂದು ಎತ್ತಿನ ಗಾಡಿ ತಗೊಂಡು ಸರ್, ಎತ್ತಿನ ಗಾಡಿ ತಗೊಂಡು ಆಮೇಲೆ ಒಂದು ಸ್ವಲ್ಪ ದುಡ್ಡು ರೂಢಿ ಮಾಡಿ ನಮ್ಮ ಜಮೀನು ಎಲ್ಲ ಕಲ್ಲು ಬಾರೆ ಅವೆಲ್ಲನೂ ಮಟ್ಟ ಮಾಡಿಸ್ಕೊಂಡು ಅವ ಜಮೀನು ನಮ್ಮ ಫಸ್ಲು ಬೆಳೆಯ ಮಟ್ಟಕ್ಕೆ ಮಾಡ್ಕೊಂಡು ಈಗ ಅವರಲ್ಲಿ ಉಳ್ಳಿ ಕಾಳು ಸಹ ನಾವು ಬೆಳೆಯೋಕ್ಕಾಗಿತ್ತಿಲ್ಲ ಸರ್. ಇವತ್ತು ಭತ್ತ ತಂಗು ಬೆಳೆಯ ಮಟ್ಟಕ್ಕೆ ಅವೆ. ಈಗ ನಮ್ಮ ಮಕ್ಕಳು ಒಂದು ಸ್ವಲ್ಪ ದೊಡ್ಡವರಾದರೂ, ಒಬ್ಬ ಸೆಕೆಂಡ್ PUC ಓದ್ದ, ಒಬ್ಬ SLC ಲಾಸ್ಟ್ ಆದ ಸರ್. ಈಗ ಆದಮೇಲೆ ಅವರು ಬೆಂಗಳೂರಿಗೆ ಹೋಗಿ ನಾವು ದುಡಿಬೇಕು ಅನ್ನೋ ಇದು ಬಂದು 10,000 ಕೊಟ್ಟು ಒಂದು ಕೂಟ ತಗೊಟ್ಟೆ. ಆ ಕೂಟರಿಂದ ಅವರು ಒಂದು ಸ್ವಲ್ಪ ದುಡ್ಡು ಮಾಡಿದಾಗ ಕಾರ್ ತಗೋಬೇಕನಪ್ಪ ಅಂದರು. ಕಾರ್ಗೆ ನನ್ನ ಸ್ವಯರ್ಜಿತಪ್ಪ, ನನ್ನ ತಾವು ಬಂಡವಾಳ ಇಲ್ಲ, ಇಷ್ಟದೇ ತಗಪ್ಪ ಅಂದ್ಬಿಟ್ಟು 50,000 ದುಡ್ಡು ಕೊಟ್ಟು ಅವರು ಒಂದು ಸ್ವಲ್ಪ ಹಾಕಿ ಲೋನ್ ಮೇಲೆ ಗಾಡಿ ಮಾಡ್ಕೊಂಡು ಸರ್. ಅದು ಅವತ್ತು 5.5 ಲಕ್ಷ ಆ ಗಾಡಿಗೆ ತಕ್ಕೊಂಡು ಈಗ ಅವರು ಬೆಂಗಳೂರಲ್ಲಿ ಒಂದು ಸ್ವಲ್ಪ ಹಣಕಾಸು ಕೊಟ್ಟರು ನಮಗೆ. ಬೋರ್ ಹಾಕಿಸ್ತೋ, ಒಂದು 2 ಇಲ್ಲ 3 ಆದೋ, ಒಂದು 5 ಬೋರು ಫೇಲ್ ಆಗೋದು, ಈಗ 3 ಬೋರು ಓಡ್ತಾವೆ ಸರ್. ಈಗ ಏನೆಲ್ಲ ನೋಡ್ಬೋದು ನಿಮ್ಮ ಕೃಷಿ ಭೂಮಿಯಲ್ಲಿ ನಾವು ಬಂದ್ರೆ? ನಮ್ಮ ಭೂಮಿಲಿ ಸಹ ತಂಗಿದೆ. ಎಷ್ಟಿದೆ ತಂಗು? 100 ಆಯ್ತು. ಸಣ್ಣ ಗಿಡ ಒಂದು 70 ಗಿಡವೆ ಸರ್. ಫಲ ಕೊಡವು 75 ಗಿಡ ಅವೆ. ಆಮೇಲೆ ಒಂದು 20 CP ಅವೆ. ಆಮೇಲೆ 1-2 ಗಿಡ ಮಾಮೂಲಿ ತಿನ್ನಕೊಂಡಕ್ಕೆ ಅಂದ್ಬಿಟ್ಟು ದಾಳಿಂಬೆ, ಇವೆಲ್ಲನೂ ಸಣ್ಣ ಪುಟ್ಟ ತರಕಾರಿ ಮಾಡ್ಕೊಂಡು ಈ ಹಣ್ಣಿನ ಗಿಡನೂ ಮಾಡ್ಕೊಂಡಿವಿ ಸರ್. ಅಲ್ಲಿಗೆ ಹೂವಿನ ಕೃಷಿಯಿಂದ ಶುರುವಾಯ್ತು ಜೀವನ. ಈಗಲೂ ಹೂವು ಬೆಳಿತೀರಾ? ಯಾವಾಗ ಬೆಳಿತೀರಾ? ಎಷ್ಟು ಬೆಳೆ ತೆಗಿತೀರಾ ವರ್ಷಕ್ಕೆ? ಸರ್ ವರ್ಷಕ್ಕೆ 3 ಬೆಳೆ ತೆಗಿತೀವಿ ಹೂವು. ಈಗ ಅಲ್ಲಿ ನಮ್ಮದು ಸಣ್ಣ ಗಿಡ ಅದೇ. ಈಗ ಎಲ್ಲ ಸೊಸಿ ಅಂಥದ್ದಿಲ್ಲದೆ ಈಗ ಅದಾದಮೇಲೆ ಇನ್ನೊಂದು ಬ್ಯಾಚ್ ನೆಡ್ತೀವಿ ಸರ್. ಅದು ವರ್ಮಾಲಕ್ಷ್ಮಿ ಟೈಮಿಗೆ ಬರ್ತದೆ. ವರ್ಮಾಲಕ್ಷ್ಮಿಗೆ ಒಂದು ಬ್ಯಾಚ್ ಆದರೆ ಇನ್ನು 5 ಪೂಜೆ ಗಂಟ ಒಂದು ಇನ್ನೊಂದು ಶಿಫ್ಟ್ 1 ವರ್ಷದಲ್ಲಿ 3 ಶಿಫ್ಟ್ ನೆಡ್ಕೋತೀವಿ ಸರ್. ಸಾವಂತಿಗೆ? ಸಾವಂತಿಗೆ. ಎಲ್ಲಿಂದ ತೀರಿ ಸಸಿಗಳೆಲ್ಲ? ಅದಕ್ಕೆ ತಮಿಳ್ನಾಡಿನಿಂದ ಇಲ್ಲಿಗೆ ಮನೆ ತಗೆ ತಂದು ಕೊಡ್ತಾರೆ ಸರ್. ಒಂದು ಸಸಿಗೆ ಟೈಮ್ನಲ್ಲಿ 1 ರೂಪಾಯಿ ಆಗ್ಬೋದು, 1.5 ರೂಪಾಯಿ. ಈ ವರ್ಷ 2.5 ರೂಪಾಯಿ ಕೊಡ್ತದ ತಗೊಂಡು ಇಟ್ಟಿವಿ ಸರ್. ಈಗ ಹೂವಿನ ಕೃಷಿ ಅಂತೂ ನೀವು ವರ್ಷ ವರ್ಷ ಮಾಡ್ತಾನೆ ಇದ್ದೀವಿ ಸರ್. ಈಗ ಹೇಳಿ ಗೌಡ್ರೆ, ನಿಮ್ಮ ತಂದೆನೂ ಬೆಳೀತಿದ್ರು, ಆಗ ಇಳುವರಿ ಕಡಿಮೆ ಇತ್ತು, ಈಗ ಸ್ವಲ್ಪ ಎಲ್ಲ ಆರ್ಥಿಕವಾಗಿ ಅನುಕೂಲ ಆಗಿದೆ. ನಾಟಿ ಗೊಬ್ಬರ ಈಗಲೂ ಹಾಕ್ತಿರೋ ಅಥವಾ ಸೀಮೆ ಗೊಬ್ಬರನೇ ಹಾಕ್ತಿರೋ ಅಥವಾ ಸಾವಯವ ಗೊಬ್ಬರಗಳನ್ನೇನಾದ್ರು ಜಾಸ್ತಿ ಬಳಕೆ ಮಾಡ್ತೀರಾ? ಆ ವಿಷಯ ಎಲ್ಲ ಹೇಳಿ ಸ್ವಲ್ಪ. ಸಾ ಈಗ ಸೀಮೆ ಗೊಬ್ಬರ ಹಾಕಿದ್ರು ಬೆಳವಣಿಗೆ ಐಕಿಲ್ಲ ಫಸ್ಲು. ಈಗ ನಮ್ಮ ಮನೆ ಗೊಬ್ಬರ ಹಾಕ್ಲೇಬೇಕು ಸರ್. ಮನೆ ಗೊಬ್ಬರ ಹಾಕಿ ಏನೊಂದು ಸ್ವಲ್ಪ ಅದಕ್ಕೆ ಮೆಟ್ಕೊಳಂಗೆ ಒಂದು ಸ್ವಲ್ಪ ಸೀಮೆ ಗೊಬ್ಬರ ಕೊಟ್ಕೊಂಡು 2 ಮಿನಿಟ್ ಏನಾಗೆ ಬೆಳ್ಕೊಂಡ್ರೆ ಸರ್ ಗಿಡ ಚೆನ್ನಾಗಿ ಬರ್ತದೆ. ಇಲ್ಲ ನಾವು ಯಥೇಚ್ಛವಾಗಿ ಸೀಮೆ ಗೊಬ್ಬರ ಹಾಕಿದ್ರು ಫಸ್ಲು ಬರೋದಿಲ್ಲ ಸರ್. ಮನೆ ಗೊಬ್ಬರಕ್ಕೂ ಫಸ್ಲು ಬರೋದಿಲ್ಲ. 2 ಮಿಕ್ಸೆಟ್ ಆಗಿ ಬೆಳೆದ್ರೆ ಅದು ಫಸ್ಲು ಬರ್ತದೆ ಸರ್, ಹೂವಿನ ಫಸ್ಲು. ಈಗ ಹೂವಿನ ಕೃಷಿನಲ್ಲಿ ನಿಮಗೆ ಒಳ್ಳೆ ಕಾಸು ಸಿಕ್ತು, ಇನ್ನು ಸ್ವಲ್ಪ ಜಾಸ್ತಿ ಜಾಗದಲ್ಲಿ ಅದನ್ನು ಬೆಳಿಬೋದಾಗಿತ್ತಲ್ಲ, ಈಗ ಬರೀ ಅಷ್ಟಕ್ಕೆ ಇಟ್ಕೊಂಡಿದಿರಲ್ಲ, ಏನು ಉದ್ದೇಶ ಸರ್? ಅದು ಅಂದರೆ ನಮಗೆ ಅದೊಂದು ಸ್ವಲ್ಪ ಹೊಂದ್ಕೊಂಡಿದೆ ಸರ್. ಈಗ ಅದೊಂದು ಏನು ಮಾಡಿಲ್ಲ, ಬಸಿ ಕೊಬ್ಬು ಮಾಡ್ಕೊಂಡಿವಿ. ಆಮೇಲೆ ಒಂದು ಸ್ವಲ್ಪ ಬದನೆ ತಮೋಟೆ ಇವು ಬೇರೆ ಸಪ್ರೇಟಾಗಿ ಮಾಡ್ಕೊಂಡು, ಅದು ಇದು ಒಂದು ಖರ್ಚಾದರೆ ಅದು ಒಂದು ಸ್ವಲ್ಪ ಖರ್ಚು ಉಳಿತಾಯ ಆಗಿದೆ ಲೆಕ್ಕಾಚಾರದಲ್ಲಿ ಮಾಡಿವಿ ಸರ್. ಈಗ ಹೇಳಿ ಹೂವಿನ ಕೃಷಿ ಹೆಂಗೆ ಮಾಡಿದ್ರೆ ನಮಗೆ ಒಳ್ಳೆ ಲಾಭ ಬರುತ್ತೆ? ನಿಮ್ಮನೇಲಿ ಯಾರ್ಯಾರು ಈಗ ಏನೇನು ಕೆಲಸ ಮಾಡ್ತಾರೆ ಹೂವಿನ ಕೃಷಿಗೆ ಸಂಬಂಧಪಟ್ಟಂಗೆ? ಹೂವು ಕೃಷಿಗೆ ಸಂಬಂಧಪಟ್ಟಂಗೆ ನಮ್ಮ ಹೆಂಗಸರು ನಾವೇ ಸರ್ ಇಲ್ಲಿ ಮನೇಲಿ ಮಾಡ್ಕೊಳ್ಳೋ. ಸಸಿ ಅಲ್ಲಿಂದ ತತ್ತಿರಿ? ಸಸಿ ಅವ್ರು ತಮಿಳ್ನಾಡಿನ ತಂದು ಇಲ್ಲಿ ಮನೆ ತಕ್ಕೆ ಕೊಡ್ತಾರೆ. ಮಣ್ಣೆಲ್ಲ ಸಿದ್ಧ ಮಾಡ್ಕೋಬೇಕಲ್ಲ. ಮಣ್ಣು ಅಂದರೆ ಚೆನ್ನಾಗಿ ಉಕ್ಕೆ ಮನೆ ಗೊಬ್ಬರ ಅರಿಕೊಬಿಟ್ಟು ಭೂಮಿಗೆ ಅರಗ್ಬಿಟ್ಟು ಉಕ್ಕೆ ಹೊಡ್ಕೋಬೇಕು ಸರ್. ಗರ್ಕೆ ಪರ್ಕೆ ಎಲ್ಲ ಸಾಯಂಗೆ ಉಕ್ಕೆ ಹೊಡ್ಕೊಂಡು ಆ ಮಣ್ಣು ಕಾದ್ಮೇಲೆ ಆ ಪಟ ಹೊಡೆದ್ಬಿಟ್ಟು ಡ್ರಿಪ್ ಪೈಪ್ ಎಳ್ಕೊಂಡು ಸಸಿ ನೆಡಬೇಕು ಸರ್. ಏನು ಅಂತರದಲ್ಲಿ ನೆಡ್ತೀರಿ? ಅದು 1.5 ಅಡಿ ಅಂತರಕ್ಕೆ ನೆಡ್ಕೋತೀವಿ ಸರ್. ಈಗ ಬೇಸಿಗೆ ಕಾಲದಲ್ಲಿ 1 ಅಡಿ ಅಂತರ, ಮಳೆಗಾಲ ಇದಕ್ಕೆ ಈಗ ಜೋಡಿ ಸಾಲ್ ಮಾಡ್ಕೋತೀವಿ. ಬೇಸಿಗೆಯಲ್ಲಿ ಗಿಡ ದಪ್ಪ ಬರೋದಿಲ್ವಲ್ಲ, ಆದ್ರಿಂದ ಒಂದಡಿ ಅಂತರಕ್ಕೆ 8 ಜೋಡಿ ಪಟ ಮಾಡ್ಕೋತೀವಿ ಸರ್. ಆಮೇಲೆ ಇನ್ನು ಮಳೆಗಾಲದಲ್ಲಿ 2 ಅಂತರ ಒಂದು ಸೊಸಿ ಒಂಟಿ ಸೊಸಿನ ಇಟ್ಕೋತೀವಿ. ಆಗ ಗಿಡ ದಪ್ಪ ಬರ್ತದೆ, ಆಗ ಗಿಡ ಒತ್ತರ್ಸ್ಕೊತದಲ್ಲ, ಆಗ ಏನಾಗೋಯ್ತದೆ, ಸೆಕೆ ಹಿಡ್ದಂಗೆ ಆಯ್ತದೆ ಹೂವು ಅಂದ್ಬಿಟ್ಟು ಒಂಟಿ ಸೊಸಿನ ಇಟ್ಕೋತೀವಿ. ಈಗ ಜೋಡಿ ಸೊಸಿನ ಇಟ್ಕೊಂಡಿದ್ದೀವಿ ಸರ್. ಎಷ್ಟು ಇಳುವರಿ ಬರುತ್ತೆ ಸಾಮಾನ್ಯವಾಗಿ? ಸಾ ಇಳುವರಿ ತೆಗಿಬೋದು, ಆದರೆ ರೈಟು ಏರಿಯೋಸನ್ ಆಯ್ತದಲ್ಲ ಸರ್. ಈಗ ಮಳೆಗಾಲದಲ್ಲಿ ಒಂದೊಂದು ಟೈಮ್ನಲ್ಲಿ ರೈಟ್ ಇರ್ತದೆ, ಹಬ್ಬ ಆಯ್ತು ಪೂಜೆ ಅವು ಇವು ಬರ್ತಾವಲ್ಲ, ಆ ಟೈಮ್ನಲ್ಲಿ ರೈಟ್ ಇರ್ತದೆ. ಏನೋ ಒಂದು ಮಾರ್ಗೆ ಒಂದು 50 ರೂಪಾಯಿ 60 ರೂಪಾಯಿ ನಮಗೆ ಕೊಡ್ತಾರೆ, ಅವ್ರು ಎಷ್ಟಕ್ಕೆ ಮಾರ್ಕೋತಾರೆ 100 ರೂಪಾಯಿ ಗಂಟಲು ಮಾರ್ಕೋತಾರೆ, ನಮಗೆ ಕೊಡೋದು ರೈಟ್ ಅದೇ ಸರ್. ಈ ಟೈಮ್ನಲ್ಲಿ ಈಗ ಬೇಸಿಗೆ ಟೈಮಲ್ಲಿ ಈಗ ಅದನ್ನು ಕುಯ್ಯೋದು ಮಾರ್ಕಟ್ಟೋದೆಲ್ಲ ನೀವೇನಾ? ನಾವೇ ಸರ್, ಎಣ್ಣಾಳು ಮಾಡ್ಕೋತೀವಿ ಊರಿನಿಂದ ಆಳ್ಗಳು ಬರ್ತಾರೆ, ಒಂದು ನಮ್ಮ ಸಂದರ್ಭ ಎಷ್ಟು ಬೇಕು ಅಷ್ಟು ಆಳು ಕರ್ಕೊತೀವಿ, ಆದಾಗ ನಾವು ಮಾಡ್ಕೋತೀವಿ ಸರ್. ಬಲ್ಲೆನಲ್ಲಿ ಮಾರ್ಕೆಟ್ಲ ಕೊಟ್ಬಿಡ್ತೀರಿ? ಇಲ್ಲ, ಮನೆ ತಕ್ಕೆ ಬರ್ತಾರೆ ಸರ್. ಟೈಮ್ನಲ್ಲಿ ಮನೆ ತಕ್ಕೆ ಬರ್ತಾರೆ, ಹೂವು ಚೆನ್ನಾಗಿ ಬೆಳೆದ್ರೆ ಅವರು ಒಂದು ಸ್ವಲ್ಪ ಹೂವು ಮಂಕಾಯಿತು ಅಂದಾಗ ಅವ್ರೇನು ಮಾಡ್ತಾರೆ, ನಿಮ್ಮ ಮಾರ್ಕೊಳ್ರಪ್ಪ ಅಂದ್ಬಿಟ್ಟು ಆಗ ಬಲ್ಲನಳ್ಳಿ ಮಾರ್ಕೆಟ್ಗೆ ಹಾಕ್ಬಿಡ್ತೀವಿ ಸರ್. ಈ ತಳಿಗಳು ಅಲ್ಲೂ ಬೇಕಾದಷ್ಟು ಬಂದವಲ್ಲ, ನೀವು ಪ್ರತಿ ವರ್ಷ ಅದನ್ನೇ ಬೆಳಿತೀರಾ ಹೆಂಗೆ? ಇಲ್ಲ ಸರ್, ಹೋದ ಸರಿ ಪೇಪರ್ ಎಲ್ಲೋ ಅಂತಿತ್ತು, ಅದು ಏನು ಬಿದ್ದು ಅದೆಲ್ಲ ಫಸಲು ಬರಲಿಲ್ಲ ಅಂದ್ಬಿಟ್ಟು ಈ ಸರಿ ಚೇಂಜ್ ಮಾಡಿ ನೆಟ್ಟಿವಿ ಸರ್. ಈಗ ಸೆಂಟೆಲ್ಲೋ ಅನ್ನೋ ಸೊಸಿ ನೆಟ್ಕೊಂಡಿವಿ, ಪೂರ್ಣಿಮಾ ಸೊಂಟೆಲ್ಲೋ ಎರಡು ಮಾತ್ರ ನೆಟ್ಟಿವಿ 5 ತಳಿ ಸರ್. ಹಳದಿ ಬಣ್ಣದ ಬಿಳಿ ಬಣ್ಣದ ಎಲ್ಲೋ ಎಲ್ಲೋ ಬರ್ಡು ಸರ್. ಹೂ ಜಾಸ್ತಿ ಬಳಕೆ ಬರುತ್ತಾ ಇದು? ಇದು ಪರವಾಗಿಲ್ಲ ಸರ್, ಈ ಸೆಂಟೆಲ್ಲೋ ಅನ್ನೋದು ಎಲ್ಲ ಬಣ್ಣ ಬಿಳಿ ಬಣ್ಣ ಎಲ್ಲ ಒಂದೊಂದು ಅದ್ರೊಳಗೆ ಸೇರ್ಕೋಬಹುದು ಅಷ್ಟು ಬಿಟ್ರೆ, ಇದು ಚೆನ್ನಾಗಿ ಇಳುವರಿ ಬರ್ತದೆ ಸರ್. ಅದು ನೋಡೋಕ್ಕೆ ಜನಕ್ಕೆ ಅದು ಸಿ ಚೆನ್ನಾಗಿ ಕಾಣ್ತದೆ ಸರ್, ಅದು ಹೂವು ಗಿರಾಕಿಗೆ ಪರವಾಗಿಲ್ಲ ಸರ್. ಇದು ಅಂದ್ರೆ ನೀರಿಗೆ ಒಂದು ಡ್ರಿಪ್ ಮಾಡ್ಕೊಂಡ್ಮೇಲೆ ಅನುಕೂಲ ಆಯ್ತು ಅನುಕೂಲ ಆಗತ್ತೆ, ಈಗೇನು ತೊಂದರೆ ಇಲ್ಲ. ಇನ್ನು ಕಬ್ಬು ಅದೆಷ್ಟು ಬರುತ್ತೆ, ಏನೋ ಹೆಂಗ್ ಬೆಳಿತೀರಿ ಸರ್? ಕಬ್ಬು ಅಂದ್ರೆ ಅದು ಯಾವುದೋ ಹೊಸ ತಳಿ ಅಂತ ಕೊಟ್ಟವ್ರೆ ಸರ್. ಈಗ 517 ಇಲ್ಲ ಸರ್, ಅದು ಯಾವುದೋ ಒಂದು ಹೊಸ ತಳಿ ಅವರು, ನಾವು 516 ಅಂತ ನೀಡ್ತಿದ್ದೆ ಸರ್. ಈಗ ಓ ಸರಿಯ ಈ ಸರಿ ಏನು ಮಾಡವ್ರೆ, ಇದು ಬ್ಯಾಡಿ ನಮ್ಗೆ, ನಾವು ಕೊಡ್ತೀವಿ ಈ ಸರಿ ಅಂದ್ಬಿಟ್ಟು ಪೀಡ್ಮೆನ್ ಕರ್ಕೊಂಡೋಗಿ ಅದ ಒಂದು 1/2 ಎಕರೆ ಕೊಟ್ಟವ್ರು ನಮ್ಗೆ ಈ ಸರಿಯ. ಬರೋ ಸರಿಗೆ ನಾವು ಬಿತ್ತನೆ ಕೊಡ್ಸ್ಕೊಂಡು ನಿಮ್ಗೆ ನೆಟ್ಕೊಂಡು ಉಳ್ಕೆ ಅದ ನಾವು ಬಿತ್ತನೆ ಕೊಡ್ಸ್ಕೊತೀವಿ. ಈ ಸರಿ ನೆಡಿ ಅಂದ್ಬಿಟ್ಟು ಕೊಡ ಒಂದು 1/2 ಎಕರೆ ನೆಡ್ಸವ್ರೆ ಸರ್. ಅವರೇ ಬಂದು 517 ಬೆಳೆಯುವಾಗ ಹೆಂಗ್ ಬಂದಿತ್ತು ಇಳುವರಿ ಎಲ್ಲ ಸರ್? ಅದು 1 ಎಕರೆಗೆ 100 ಟನ್ ಬೆಳೀತಿತ್ತು ಸರ್. ಸಕ್ಕರೆ ಕೊಟ್ಬಿಡ್ತಿದ್ದೆ ಸರ್, ನಾವು ICL ಫ್ಯಾಕ್ಟ್ರಿ ಕೊಟ್ಬಿಡ್ತಿದ್ದೆ ಸರ್. ಈಗ ಅವರು 30,000 ಕೊಟ್ಟಿ ಒಂದು ಟನ್ಗೆ ತಂದು ತಳಿ ಮಾಡಿಕೊಟ್ಟಿದಾರಂತೆ, ಆ ತಳಿಯ ನಮ್ಗೆ 1/2 ಸಾವಿರ ಸಹ ಈಗ 1/2 ಎಕರೆಗೆ. ಈಗ ನೆಡಿ ಇದ ನಾವು ಬಿತ್ತನೆಗೆ ಇಲ್ಲಿ ಅಕ್ಕಪಕ್ಕದ ರೈತರು ಕೊಡ್ಸ್ಕತೀವಿ ಅಂದ್ಬಿಟ್ಟು ಅವರು 1/2 ಸಾವಿರ ಸರ್. ಅದು ನಮ್ಗೆ ಹೆಚ್ಚಾಗಿ ನೆಟ್ಕೊಂಡು ಹೆಚ್ಚಾದ ಬೇರೆ ರೈತರು ಕೊಡ್ಬೋದು ಸರ್. ತಳಿ ಹೆಸರು ತಿಳ್ಕೊಬೇಕು ನೀವು? ಇಲ್ಲಿ ಫೀಡ್ ಮೇನ್ ಅವ್ರೆ, ಅವ್ರು ಕೇಳ್ಕೋಬೇಕು ಸರ್, ನಮ್ಗೆ ಆ ತಳಿ ಹೆಸರು ಗೊತ್ತಿಲ್ಲ ಸರ್. ಆಮೇಲೆ ನಿಮ್ ಜಾಸ್ತಿ ಕಾಸು ಬಂದಿದ್ದು ಯಾವ ಬೆಳೆಯಿಂದ ಆಗಾದ್ರೆ ಸರ್? ಫಸ್ಟು ನಾವು ಹೂವಿನಿಂದ ನಾವು ಬದುಕ್ತೇವೆ ಸರ್ ಫಸ್ಟು. ಆಮೇಲೆ ನಾವು ಎಲ್ಲ ಬೋರು ಗೀರು ಇಂಪ್ರ ಆದ್ಮೇಲೆ ನಾವು ಕೊಬ್ಬು ಕೊಬ್ಬರಿಂದ ಅನುಕೂಲ ಆದ ಸರ್. ಈಗ ತರಕಾರಿ ಟೊಮೆಟೊ ಬದನೆ ಇವೆಲ್ಲ ಪ್ರತಿ ಇದರಲ್ಲೂ ಬೆಳೀತೀರಾ ನೀವು? ವರ್ಷ ವರ್ಷ ಬೆಳಿತೀವಿ ಸರ್. ಅದಕ್ಕೆಲ್ಲ ಮಾರುಕಟ್ಟೆ ಹೆಂಗೆ? ಮಾರ್ಕೆಟು ಒಂದೊಂದು ಸರಿ ಇರ್ತದೆ ಸರ್ ರೈಟು, ಒಂದೊಂದು ಸರಿ ರೈಟ್ ಇರೋಕ್ಕಿಲ್ಲ, ಒಂದೊಂದು ಸರಿ ಅಲ್ಲೇ ದನ ಕಟ್ಟಾಕಿ ಹೊಲದಲ್ಲೇ ಬಿಟ್ಬಿಟ್ಟು ದನ ಕಟ್ಟಾಕ್ಬಿಟ್ಟಿರ್ತೀವಿ. ಎಲ್ಲ ಹಿಂಗೆ ಒಂದೊಂದು ಸರಿ ಆಯ್ತದೆ, ಒಂದೊಂದು ಸರಿ ಹೋಯ್ತದೆ ಸರ್. ಅದು ಬೆಳೆಯೋದಂತೂ ಬೆಳಿತೀರಿ. ಈ ಮುಸ್ಕಿನ ಜೋಳ ನಿರಂತರವಾಗಿ ಬೆಳಿತೀರಾ? ಅದೇನು ನಿಮ್ಮ ಹಸು ಕರುಗಾಗುತ್ತೆ ಮತ್ತೆ ಇನ್ನೇನು ಆಡು ಅದನ್ನು ತಿನ್ನಲ್ವಲ್ಲ? ಆಡು ತಿಂತದೆ ಸರ್, ಆಡು ದನ ಎಲ್ಲ ಅದ ಕತ್ತರಿಸಾಕಿದ್ರೆ ಮಾತೆ ಸಹಿತ ತಿಂತವೆ ಸರ್. ಅದು ಒಳ್ಳೆ ದನಿಗೆ ಆಗಲಿ ಆಡಿಗೆ ಆಗಲಿ ಒಳ್ಳೆ ಮೇವು ಸಹ ಅದು ಮುಸ್ಕಿನ ಜೋಳ. ಯಾಕೆಂದರೆ ಅದು ಬಲ್ತ್ಬಿಟ್ರೆ ಕಡ್ಡಿ ಬೆಂಡಾಯ್ತದೆ, ಅದು ರುಚಿ ಸಿಗೋಕ್ಕಿಲ್ಲ. ಈ ಎಳೆ ಕಡ್ಡಿನಲ್ಲೇ ಅದ ತುಕ್ಕಡ ಮಾಡಿ ಮಿಷಿನ್ ಥರ ಇದು ಅಡೆ ಮಾಡಿಕೊಂಡು ನಾವು ಕತ್ತರಿಸಿ, ಮಿಷಿನ್ ಇಲ್ಲ ನಮ್ಮ ಹತ್ರ, ಅಡೆ ಮಾಡಿಕೊಂಡು ಕತ್ತರಿಸಿ ಹಾಕಿದ್ರೆ ಚೆನ್ನಾಗಿ ತಿನ್ಕೋತೇವೆ. ಅಂದರೆ ನೀವು ಮೇವಿಗೆ ಅದು ಬೆಳೆಯೋದು? ಮೇವಿಗೆ ಆಮೇಲೆ ಜೋಳನೂ ಮಾಡ್ಕೋಬೋದು ಸರ್, ಬೇಕು ಅಂದರೆ ಕಡ್ಡಿಗೆ ರೈತರು ಬಂದು ತಗೊಂಡೋಗ್ತಾರೆ ಸರ್. ಜೋಳನೂ ಮಾಡಿದ್ರಾ? ಜೋಳ ಈಗೇನು ಮಾಡಿಲ್ಲ ಸರ್, ನಾವು ಕಡ್ಡಿ ಕೊಟ್ಬಿಟ್ಟು ಕಡ್ಡಿಗೆ ಮಾಡ್ಕೊಂಡಿರೋದು ಅಷ್ಟೇ. ಈಗ ಇನ್ನೊಂದು ಈ ಸರಿ ಆಗ್ತಿರೋದ ಜೋಳ ಮಾಡಬೇಕು ಅಂತ ಆಗ್ತೇವೆ ಸರ್. ಈಗ ಆಡು ಸಾಕೊಂಡು ಸಾಕಷ್ಟು ನೀವು ಅದರಲ್ಲಿ ಆದಾಯನೂ ಮಾಡಿದ್ದೀರಾ ಅಂತ ಹೇಳಿ, ಒಳ್ಳೆ ಆದಾಯ ಬರಬೇಕಾದ್ರೆ ಹೆಂಗೆ ಮಾಡಬೇಕು ಸರ್? ಆಡು ಅಂದರೆ ನಾನು ಬೇರೆ ಆಡು ಜಾಸ್ತಿ ಸಾಕಾಣಿಕೆ ಮಾಡೀನಿ ಸರ್. ಆಡು ನಾಟಿದ್ದಾನ ಇಷ್ಟು ಬಿಟ್ರೆ ನಾವೇನು ಬೇರೆ ಹೇಳಿ ನಿಮ್ಮ ಅನುಭವ ಅದರಲ್ಲಿ. ನಮ್ಮ ಅನುಭವ ಸ ಈಗ ಫಸ್ಟ್ ನಾವು ಹಾಡ್ ತಕೊಂಡ ಸ ಒಂದು ಹಾಡ ಈ ಹಾಡ್ ತಕೊಂಡು 3 ವರ್ಷ ಆಯ್ತು ಸ. 3 ವರ್ಷಕ್ಕೆ 1 ವರ್ಷಕ್ಕೆ 10 ತಿಂಗಳಿಗೆ ಒಂದು ಸೂಲ ಹಾಕ್ಬಿಡ್ತದೆ ಸರ್ ನಮ್ಮ ಹಾಡು. 10 ತಿಂಗಳಿಗೆ ಒಂದ್ಸರಿ, ಒಂದ್ಸರಿ 4, ಅಲ್ಲೇ 3 ಸರಿ 4 ಅಂತ 3 ಮರಿ 3 ಹಾಕದೆ ಈಗ ಈ ಸರಿ 5 ಮರಿ ಹಾಕದೆ ಸರ್. ಈಗ ಅವರು ಒಂದ್ಸರಿ 8 ಹೆಣ್ಣು 2 ವಾತ್ ಹಾಕಿತ್ತು ಸರ್, 25 ವರ್ಷ ಅವ್ರಿಗೆ ಆ ವಾತ್ಗಳು ಕೊಟ್ಟೆ, ಈ 8 ಮೊಳಕ್ಕೂ ಉಳಿಸ್ಕೊಂಡೆ. ಈಗ 8 ಮೊಳಕ ಅದು 4 ಹಾಕದೆ, ಮೊದಲು 2 ಹಾಕಿತ್ತು ಕನ್ಮೊಳಕ್ನಲ್ಲಿ, ಇದೊಂದು ಹಾಕಿತ್ತು. ಈಗ ಇದು 1 ಹಾಕದೆ ತಿರ್ಗಿ ಅದು 4 ಹಾಕದೆ, ಇದು 5 ಹಾಕದೆ ಸರ್. ಒಟ್ಟಿಗೆ ಒಂದು 25 ಮರಿ ಆಗವೆ ಸರ್, ಎಲ್ಲ ಆಡು ಸಣ್ಣವು ದೊಡ್ಡವು ಎಲ್ಲ ಸೇರಿ 25 ಆಗ 3 ವರ್ಷಕ್ಕೆ ಸರ್. ಈಗ ಒಟ್ಟಾರೆ ನಾವು ಆ ಮೇವ ಕತ್ತ ಸಾಕೊಂಡು ಮನೆ ತವೇ ಕಟ್ಟಾಕ ಸಾಕತ್ತೀವಿ. ಈಗ ನಾವು ರಾಗಿ ಬಿತ್ಕತ್ತೀವಿ ಸರ್, ಅಪ್ಸಣ್ಬು ಕೊಮ್ಮನಕ್ಕಿ ರಾಗಿ ಎಲ್ಲಾನು ಮಿಕ್ಸೆಟ್ ಮಾಡಿ ಬಿತ್ಕತ್ತೀವಿ. ಬಿತ್ಕೊಂಡು ಅವನ್ ಏನ್ ಮಾಡ್ತೀವಿ ಈ ತರ ಹಾಕತ್ತೀವಿ ಸರ್. ಒಂದೊಂದು ಮರಿಗಳು ಚಿಕ್ಕ ಮರಿಗಳಿಗೆ ತುಂಡಾಕ್ ಕಟ್ಟಾಕ ಹಾಕ್ತಿವಿ. ಒಂದೊಂದು ಈ ರಾಗಿನ 3 ತುಕಡ ಮಾಡಿದ್ರೆ ಟ್ರೈ ತುಂಬ ಮಡ್ಗ್ಬಿಟ್ರೆ ತಿನ್ಕತ್ತೀವಿ ಸರ್. ಎಷ್ಟು ದಿವಸ ತನಕ ಸಾಕ್ತೀರಾ? ನಾವು ಒಂದು ಹುಟ್ಟದ ಮರಿ 10 ತಿಂಗಳು ಸಾಕಿದ್ರೆ ಮಾರಾಟಕ್ಕೆ ಬರ್ತೇವೆ ಸರ್. ಮಾರಾಟಕ್ಕೆ ಬಂದ್ಮೇಲೆ 10 ತಿಂಗಳ ಗಂಟ ಮಡಿಕತ್ತೀವಿ, ಆಮೇಲೆ ಮಾರಾಟ ಕೊಡ್ತೀವಿ ಸರ್. ಆಮೇಲೆ ಇಟ್ಕೊಂಡ್ರೆ? ಆಮೇಲೆ ಇಟ್ಕೋಬಹುದು ಸರ್. ಆದ್ರೆ ವಾತ್ಗಳು ಈ ಗಬ್ಬದ ಮರಿಗಳನ್ನ ತೊಂದರೆ ಕೊಟ್ಬಿಡ್ತವೆ, ಆಮೇಲೆ ಆ ಮರಿಗಳು ಕಂದ ಹಾಕ್ಬಿಡೋದು ಏನೋ ಒಂದು ತೊಂದರೆ ಆಯ್ತವೆ. ಅವ ಏನಿದ್ರು ಒಂದು ಮಾತ್ರ ಬಿತ್ತನೆ ಮಾತನ್ನು ಸಾಕಬೇಕು ಕಟ್ಟಾಕಿ, ಇನ್ನು ಬಾಕಿ ಬೆಲ್ಲ ಮಾರಾಟ ಮಾಡ್ಬಿಡ್ಬೇಕು ಸರ್. ಯಾಕೆಂದ್ರೆ ಹೊಸು ಹೆಣ್ಣು ಮರಿಗಳಿಗೆ ತೊಂದರೆ ಕೊಟ್ಬಿಡ್ತಾವಲ್ಲ, ಅದರ ದೇಶದಿಂದ ನಾವು ಮಡಿ ಕಳಕಿಲ್ಲ ಸರ್. ನೀವೇನು ಕಟ್ಟಾಕಿ ಸಾಕ್ತಿರೋ ಅಥವಾ ಬಿಟ್ಬಿಟ್ಟು ಸಾಕ? ಕಟ್ಟಾಕಿ ಸಾಕ್ತೀವಿ ಸರ್. ಖರ್ಚು ಜಾಸ್ತಿ ಅಂತಾರಲ್ಲ, ನಮ್ಗೇನು ಖರ್ಚೇನು ಜಾಸ್ತಿ ದುಬಾರಿ ಕಾಣ್ತಾ ಇಲ್ಲ ಸರ್. ಏನು ಅವಕ್ಕೆ ಅಂದ್ರೆ ಒಂದು ತಿಂಡಿ ತಗತ್ತೀವಿ, ಅವಕ್ಕೆ ತಿಂಡಿ ಅಂದ್ರೆ ಕಡಲೆಕಾಯಿ ನಿಂಡಿ ಕಡ್ಡಿ ಪಿಟ್ಸು, ಮಾಮೂಲಿ ಅಲ್ಜೋಳ ಆಯ್ತದಲ್ಲ ಅಲ್ಜೋಳ ಮಿಕ್ಸ್ಅಟ್ ಮಾಡ್ಕತ್ತೀವಿ. ಬೆಳಗ್ಗೆ ಸಾಯಂಕಾಲ ಒಂದು ಸ್ವಲ್ಪ ಸ್ವಲ್ಪ ಕೊಟ್ಕತ್ತೀವಿ ಸರ್, ಮೇವು ಕೊಟ್ಕತ್ತೀವಿ ಅಷ್ಟೇ ಸರ್. ಈ ದನ ಅದ್ರಲ್ಲೂ ಸಾಕಷ್ಟು ನಿಮ್ಗೆ ಅನುಭವ ಇದೆ ಅಂತ? ಅದೇ ಅದೇ ಸರ್ ನಮ್ಗೆ. ಹೇಳಿ. ಈಗ ನಮ್ಗೆ ಸರ್ ಗಾಡಿ ದನ ಗಾಡಿ ಅಂದ್ರೆ ಫಸ್ಟು ಎತ್ತಿನ ಗಾಡಿಲಿ ಬಾಡಿಗೆ ಹೊಡಿಯಕ್ ಹೋಗಿದ್ದು. ಆ ಗಾಡಿ ಬಾಡಿಗೆ ಹೊಡಿಯಕ್ ಹೋಗಿದ್ದಾಗ ಕರಾವಾಗಿ ಮಾತ್ರ ಒಂದು ಎಮ್ಮೆ ಮಡಿಕೊಂಡಿದೆ. ಎಮ್ಮೆ ಮಡಿಕೊಂಡು ಇನ್ನ ಮನೆಗೆ ಹಾಲು ಬೇಕಲ್ಲ ಅನ್ನೋ ಉದ್ದೇಶಕ್ಕೆ ಎಮ್ಮೆ ಮಡಿಕೊಂಡಿದೆ. ಆಮೇಲೆ ಎತ್ತಿನ ಗಾಡಿ ನಾವು ಊರ್ ಸುತ್ತ ಯಾರು ಕರೀತಾರೆ ಕೊಬ್ಬನ ಗಾಡಿ ಹೊಡಿಯೋದು ಇಲ್ಲ ಬಾಡಿಗೆ ಬೋರ್ ಇಲ್ವಲ್ಲ ಆಗ ಬಾಡಿಗೆ ಹೊಡಿಯೋದು ಹಿಂಗೆ ಮಾಡ್ತಿದ್ದೆ ಸರ್. ಈಗ ನಾವೇನು ಮಾಡ್ದೋ ಈಗ ನಮ್ಮ ಭೂಮಿಲಿ ಬೋರ್ ಗೀರ ಆದಮೇಲೆ ನಮ್ಗೆ ಇಲ್ಲಿ ಮಾಡ್ಕೊಳ್ಳೋದೆ ನಮಗೆ ಸಾಕಾಯ್ತದೆ ಬಂಗವ. ಆಗ ಏನು ಮಾಡ್ದೋ ಎತ್ತಿನ ಗಾಡಿ ಕೊಟ್ಬಿಟ್ಟು ಕರಿನಸ ಮಾಡ್ಕೊಂಡಿವಿ ಸರ್. ನಮ್ಗೆ 2 ಕರಿನಸ್ಕೊಳ್ಳವೆ, ಒಂದು ತಪ್ಪ ಒಂದು ಕರೆ ಹಾಕತ್ತವೆ. ಕರೆ ಹಾಕೊಂಡವ ಅವು ದೊಡ್ಡವಾಗ ಗಂಡು ಮಡಿಕತ್ತೀವಿ. ಏನಾರು ಜೊತೆಗೆ ಹಾಕಿ ಮಾರಿದ್ರೆ ಒಂದು 50 ರೂಪಾಯಿಗೆ ಹೋಗಿ ಹೋಯ್ತವೆ ಸರ್. ಜೊತೆಗೆ ಹಾಕಿ ಮಾರಲಿಲ್ಲ ಅಂದರೆ 120 ಕೊಟ್ಬಿಟ್ಟು ಒಂದು 25. ಓರಿ ಆದರೆ ಒಂದು 30 ಅಲ್ಲೇ ಒಂದು 4 ಮಾರಿದೆ ಸಾವ ಹಸಿನವ ನಮ್ಮ ಹಸಿನವನೇ ಒಂದೊಂದು 25,000 30,000 ಹಿಂಗೆ ಕೊಟ್ಟಿದ್ದೀವಿ. ಈಗ 2 ಜೊತೆ ಸಾವೆ ಒಂದು ಕಟ್ಸೋದೆ ಸರ್. ಈಗ ಈಗ ಮನೆಗೆ ಬೇಕಾದ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಎಲ್ಲ ನಿಮ್ಮ ಜಮೀನಿಗೆ ಹಾಕೋತೀರಾ? ಹಾಕತ್ತೀವಿ ಸರ್. ನಾವೇನು ಬೇರೆ ಮಾರಾಟ ಮಾಡೋಕ್ಕಿಲ್ಲ, ನಮಗೆ ಹೆಚ್ಚಾಗಿ ಸಾಲ ಹಾಕಿಲ್ವಲ್ಲ ತಗತ್ತೀವಿ ಸರ್. ನಾವು ಇನ್ನೊಂದು ಸ್ವಲ್ಪ ಒಂದೇ 3 ಟ್ರ್ಯಾಕ್ಟರ್ ಅಷ್ಟು ತಗತ್ತೀವಿ. ವರ್ಷಕ್ಕೆ ಎಷ್ಟು ಗೊಬ್ಬರನ ಈ ಥರ ತಗೋತೀರಾ ನೀವು? ನಾವು 3 ಟ್ರ್ಯಾಕ್ಟರ್ ಅಷ್ಟು ಬೇರೆ ಕಡೆಯಿಂದ ಮಾಡ್ಕೋತೀವಿ ಸರ್. ತೆಂಗಿನ ತೋಟಕ್ಕೆ ಕಬ್ಬಿಗೆ ತರಕಾರಿಗೆ ಮಾಡ್ಕೋತೀವಿ ಸರ್. ತೆಂಗೆಲ್ಲ ಹೆಂಗೆ ಎಲ್ಲಿ ಮಾರಾಟ ಮಾಡ್ತೀರಿ ಸರ್? ಈಗ ನಾವು ಮೊದಲು ಇಲ್ಲೇ ಕ್ಯಾಪಿಟಲ್ ಮಾರ್ಕೋತೀವಿ ಸರ್ ತೆಂಗಿನಕಾಯಿ ತಗೊಂಡೋಗಿ. ಈಗ ಎಳ್ನೀರು ಎಲ್ಲ ಮನೆ ಬಾಗಿಲಿಗೆ ಬಂದು ಕುಯ್ಕತ್ತವ್ರೆ, ಆ ಎಳ್ನೀರು ಕೊಟ್ಬಿಟ್ಟಿವಿ ಸರ್. ಈಗ ಮರಗಳ ಈ ಎಳ್ನೀರು ಕೊಟ್ಬಿಟ್ಟಿದ್ವಿ. ಏನು ಆ ಕಾಯಿನ ಅವಸಕತೆ ಏನಿಲ್ವಲ್ಲ, ಮನೆಗೇನು ಎಷ್ಟು ಬೇಕು ಒಂದು 2 ಮರ ಬಿಡಿಸ್ಕೊಳ್ತೀವಿ ಅಷ್ಟು ಬಿಟ್ರೆ ಇನ್ನು ಎಳ್ನೀರು ಕೊಟ್ಬಿಟ್ಟಿರೋದೆ ಸರಿ ಸರಿ. ಮಂಜೆ ಕೊಡ್ರಿ, ಈಗ ಹೆಂಗನ್ಸುತ್ತೆ ಈಗ ಜೀವನ ಎಲ್ಲ ಚೆನ್ನಾಗಿದೆ ಅಂತ ಅನಿಸುತ್ತಾ? ಹಾಕಿಕ್ಕು ಈಗ ನಾವು ಸಂತೋಷವಾಗಿವಿ ಅಂತ ನನಗೆ ಅನ್ನಿಸ್ತದೆ ಸರ್. ಈಗ ಯಾಕೆಂದರೆ ಈಗ ಅವತ್ತು ನಾವು ಸೈಕಲ್ನೇ ಕಾಣದೇ ಇರೋ ಅಂತಾರು, ಈಗ ಎತ್ತಿನ ಗಾಡಿಗೆ ಬಂದೋ ಎತ್ತಿನ ಗಾಡಿಯಿಂದ ಈಗ ಕಾರಿಗೆ ಬಂದೋ ಕೂಟ್ರಿಗೆ ಬಂದೋ ಈ ಕೂಟ್ರಲ್ಲಿ ಓಡಾಡ್ತೇವೆ, ನಮ್ಮ ಮಕ್ಕಳೆಲ್ಲ ಕಾರಲ್ಲಿ ಓಡಾಡ್ತಾವ್ರಿ ಅಂದರೆ ನಮಗೆ ಖುಷಿ ಅನ್ನೋದಿಲ್ವ ಸರ್. ಈಗ ಈಗ ಮನೇಲಿ ಯಾರು ಇದ್ದಾರೆ? ಈಗ ನಮ್ಮ ಮಕ್ಕಳು 2 ಗಂಡುಮಕ್ಳು, ನಮ್ಮ ಹೆಂಗಸರು, ನಾವು ಅವ್ರಿಗೆ 2 ಜನ ಮಕ್ಕಳವ್ರೆ ಸರ್. ಈಗ ಒಟ್ಟು 10 ಜನ ಇವೆ ಸರ್. ಈ ತೋಟಗಾರಿಕೆ ಬೆಳೆಗಳಲ್ಲಿ ಇನ್ನೇನು ಬೆಳಿತೀರಿ ನೀವು? ಅಡಿಕೆ ಒಂದು ಸ್ವಲ್ಪ ಮೊದಲು ನೆಟ್ಟಿದ್ದೆ ಸರ್. ಅಡಿಕೆ ಒಂದು 250 ಸಸಿ ನೆಟ್ಟಿದ್ದೆ, ಒಂದು ತೆಂಗಿನ ಸಸಿ ಒಳಗಡಿಕೆ ತೆಳ್ತೆಳಗೆ. ಅವು ಬೋರು ಮಧ್ಯ ನಿಂತೋಗ್ಬಿಟ್ಟು ಒಣಗೋಗ್ಬಿಟ್ಟು ಈಗ ಒಂದು ಸ್ವಲ್ಪ ತೆಳ್ಳಗಾವೆ ಸರ್. ಈಗ ಮತ್ತೆ ನೆಡಬೇಕು ಸರ್ ಅಡಿಕೆ. ನೆಮ್ಮದಿಯಾಗಿದೆ ಜೀವನ? ನೆಮ್ಮದಿಯಾಗಿದೆ ಸರ್. ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ನೀವು ಈಗಲೂ ಕೆಲಸ ಮಾಡ್ತೀರಿ, ಕೃಷಿ ಕೆಲಸ? ಸರ್, ನಾವು ಬೆಳಗ್ಗೆ 7 ಗಂಟೆಗೆ ಹೋದ್ರೆ ಇನ್ನು ಸಾಯಂಕಾಲ 7 ಗಂಟೆ ಗಂಟ ನಮ್ಮ ಭೂಮಿಲೇ ಕೆಲಸ ಮಾಡ್ಕೋತೀವಿ. 7 ಗಂಟೆ ಮೇಲೆ ಮನೆಗೆ ಬರ್ತೀವಿ ಸರ್. 7 ಗಂಟೆ ಇಲ್ಲದೇ ನಾವು ಯಾವ ಪ್ರತಿ ದಿವ್ಸ್ತೇವೆ 7 ಗಂಟೆ ಸಾಯಂಕಾಲ 7 ಗಂಟೆ ಗಂಟಲು ನಮ್ಮ ಭೂಮಿಲಿ ಇರ್ತೀವಿ ಸರ್. ನೀವು ನಿಮ್ಮ ಮನೆಯವರು? ನಮ್ಮ ಹೆಂಗಸರು. ನಾವು ಅವ್ರ ಹೆಸರೇನು? ರತ್ನಮ್ಮ ಅಂತ ಸರ್. ಅವರು ನಿಮ್ಮ ಜೊತೆ ಎಲ್ಲ ಮೊದಲಿಂದ ಕೆಲಸ ಮಾಡ್ಕೊಂಡ್ಬರ್ತಾರೆ? ಅವತ್ತು ನಮ್ಮ ಬಡತನ ಇದ್ದ ಇಲ್ಲಿ ಒಂದು ಆಗ ನಮ್ಮ ತಂದೆರು ಒಂದು ಸ್ವಲ್ಪ ಕಾಂಟ್ರಾಕ್ಟು ಅವು ಇವು ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಮಾಡ್ತಿರು ಸರ್. ಆಗ ನಮ್ಮ ತಂದೆಯರ ಜೊತೆ ನಮ್ಮ ತಮ್ಮದಿರು ಸಣ್ಣರು ಆಗ ನಾನೇ ಫಸ್ಟ್ ಮದುವೆ ಆದನು. ಆಗ ಏನಾಗೋಯ್ತು, ಈಗ ನಾವು ನಮ್ಮ ತಂದೆ ಹೋದಾಗ ನಮ್ಮ ಅವ್ರ ಜೊತೆ ನಾವು ಹಿಂದ್ಗುಟ್ಟು ಹೋಯ್ತಿದ್ದೆ ಸರ್. ಯಾವುದೇ ಕೆಲಸ ಕಾರ್ಯ ಮಾಡ್ಬೇಕಾದ್ರೆ ನಮ್ಮ ತಂದೆ ಜೊತೆ ನಾವು ಹೋಯ್ತಿದ್ದೆ ಸರ್, ಅವ್ರಿಗೆ ಸಪೋರ್ಟ್ ಕೊಟ್ಕೊಂಡು. ಆಗಲಿಂದ ನಮಗೆ ಒಂದು ಸ್ವಲ್ಪ ಅಷ್ಟು ಅನುಭವ ನಮ್ಮ ತಂದೆಯವ್ರು ಕೊಟ್ಬಿಟ್ಟು ಹೋದ್ರು ಸರ್. ಈ ಕುರಿ ಸಾಕಾಣಿಕೆಯಿಂದ ಆಡು ಸಾಕಾಣಿಕೆಯಿಂದ ಏನು ಲಾಭ ಸರ್? ಈ ನಮಗೆ ಆಡು ಈ ದನ ಸಾಕಾಣಿಕೆಯಿಂದ ನಮಗೆ ಅದೇ ಅದೇ ಸರ್. ಅಲ್ಲ, ಬೇಗ ಬೇಗ ಮಾರ್ಬಿಡ್ಬೇಕಷ್ಟೇ. ಒಟ್ಟಿನಲ್ಲಿ 10 ತಿಂಗಳ ಗಂಟ ಮಡಿಕತೀವಿ ಸರ್. ಒಂದು ಕರೆ ಹಾಕಿದ್ರೆ ಸಹ 1 ವರ್ಷ ಗಂಟ ಮಡಿಕತೀವಿ. 1 ವರ್ಷಕ್ಕೆ 25-30 ಸಾವಿರ ಕೊಡ್ತದೆ ಸರ್. ಒಂದು ಹೊಸ ಹಾಲು ಕುಡ್ಕತೀವಿ, ಆರಂಭ ಮಾಡ್ಕತೀವಿ, 25-30 ಸಾವಿರ ಆದಾಯ ಕೊಡ್ತದೆ ಒಂದು ಹೊಸ ಕರಿನಲ್ಲಿ. ಆಡು ವರ್ಷಕ್ಕೆ ಈಗ 10 ತಿಂಗಳು ನಾವು ಮಡಿಕೊಳ್ಳೋದು. ಹೆಣ್ಮರಿಗಳು ಯಾವನು ಕೊಟ್ಟಿಲ್ಲ. ವಾತ್ಗಳು ಈಗ 4 ಕೊಟ್ಬಿಟ್ಟೆ ಸರ್. ಈಗ ಒಂದು 12 ಸಾವಿರದಂಗೆ 46 ಸಾವಿರವೇನೋ ಆಯಿತು, ಕೊಟ್ಬಿಟ್ಟೆ ಸರ್. ಈಗ ನೀವು ಮರಿ ತಂದಿದ್ದು ಎಷ್ಟಕ್ಕೆ? ಅದು 10 ಸಾವಿರ ಕೊಡ್ತಂದಿದೆ ಸರ್ ಆಡ. 10 ಸಾವಿರ ಕೊಡ್ತಂದಿದೆ ಆಡ. ಈಗ ಅದರಿಂದ ಒಂದು 25 ಮರಿ ನಮ್ಗೆ ಆಗವೆ ಸರ್. 25 ಮರಿ ಅಂದರೆ 10 ತಿಂಗಳೆಲ್ಲ ಎಷ್ಟು ಸಂಪಾದನೆ ಆಯಿತು? ಒಂದು ವರ್ಷಕ್ಕೆ ಒಂದು ಸರಿ ಈಗ 10 ತಿಂಗಳಿಗೆ 45 ಸಾವಿರ ಆದಾಯ ಕೊಡ್ತದೆ ಸರ್. ಇದು ನೀನು ಜಾಸ್ತಿ ಮಾಡ್ಬೋದಲ್ಲ ಗೌಡ್ರೆ. ಈಗ ಜಾಗ ಇಲ್ಲದೆ ಇರೋದ ಕಾರಣದಿಂದ ಹಂಗೆ ಮಾಡ್ಕೊಂಡಿದ್ದೀವಿ ಸರ್. ಈಗ ಇಬ್ಬರ ಸರಿಗೆ ಒಂದು ನಮ್ಮ ಮೇಕೆ ಸಡ್ಡು ಅಂದ್ಬಿಟ್ಟು ಮಾಡ್ಕೊಂಡು ಮಾಡಬೇಕು ಅಂತೀವಿ ಸರ್. ಇನ್ನೇನು ಅವಕ್ಕಿನ್ನೇನು ಆರೋಗ್ಯ ತೊಂದರೆ ಏನಾಗಲ್ವಾ 10 ತಿಂಗಳಲ್ಲಿ? ಸ್ವಲ್ಪ ಅವರಲ್ಲಿ ಏನಾಯ್ತದೆ ಅಂದರೆ ಸರ್, ಮೇವನ್ನು ಎತ್ತು ಹೆಚ್ಚು ಕಡಿಮೆಯಿಂದ ಒಂಚೂರು ಆಯ್ತದೆ. ಆಗೇನು ಮಾಡ್ತೀವಿ ನಾವು, ಆಸ್ಪತ್ರೆಗೆ ಹೋಗಿ ಡಾಕ್ಟ್ರು ಬರ್ತಾರೆ ಇಲ್ಲಿ, ಅವ್ರಿಗೆ ಹಿಂಗಾಗದೆ ಅಂದ್ಬಿಟ್ಟು ಮೆಡಿಸಿನ್ ಕೊಡ್ಸ್ಕೊಂಡ್ರೆ ಚೆನ್ನಾಗ್ತವೆ ಸರ್. ವರ್ಷಕ್ಕೊಂದ್ಸರಿ ತಿಂಗಳಿಗೆ 1.5 ತಿಂಗಳಿಗೊಂದ್ಸರಿ ಹಾಲು ಬೆಂಡ್ ಹಾಕಿ ಅಂದ್ಬಿಟ್ಟು ಅವರೇ ಕೊಟ್ಟಿರ್ತಾರೆ, ಅದು ಹಾಕತೀವಿ ನಾವೇ. ಅವಕ್ಕೆ ಟೈಮಿಗೆ ಸರಿ ನೀರು ಮೇವು ಕೊಟ್ಕೊಂಡ್ರೆ ಏನೇ ಆರೋಗ್ಯಕ್ಕೇನು ತೊಂದರೆ ಆಗಿಲ್ಲ ಸರ್. ಅವಕ್ಕೆ ಈಗ ನೋಡಲಿಲ್ಲ ಅಂದಾಗ ಹಂಗಾಯ್ತದೆ. ನಾವು ಟೈಮ್ ಸರಿಯಾಗಿ ನೀರು ಕೊಟ್ಕೊಂಡು ಮೇವು ಹಾಕೊಂಡ್ರೆ ಏನು ಅವಕ್ಕೇನು ಆರೋಗ್ಯ ಸಮಸ್ಯೆ ಏನು ಬರೋಕ್ಕಿಲ್ಲ ಸರ್. ತಿಂಗಳಿಗೆ ಒಂದು ಆದಾಯ ಗ್ಯಾರಂಟಿ ಆಯ್ತದೆ? ಗ್ಯಾರಂಟಿ ಆಯ್ತದೆ ಸರ್. ಇನ್ನು ಏನೆಲ್ಲ ಮಾಡಬೇಕು ಅಂತ ಆಸೆ ಇದೆ ಸರ್? ಇನ್ನೂ ನಮ್ಮ ಭೂಮಿಗೆ ಏನೋ ಒಂದಿಷ್ಟು ಒಂದು ಹಣ್ಣಿನ ಗಿಡ ಮಾಡಬೇಕು, ಇಲ್ಲ ಮತ್ತೊಂದು ಏನೋ ಮಾಡಬೇಕು, ಒಂದು ಕೃಷಿ ಹೊಂಡ ಮಾಡಿ ಏನೋ ಒಂದು ಅಲ್ಲಿ ಒಂದು ಕಡೆ ಆಡು ಕೋಳಿ ಸಾಕಬೇಕು ಅಂತ ಇವೆ. ಒಂದು ಕಡೆ ಏನೋ ಒಂದಿಷ್ಟು ಮೀನು ಗೀನು ಸಾಕಬೇಕು ಅಂದ್ಕೊಂಡು ಅದು ಒಂದು ಐಡಿಯಾ ಮಾಡ್ಕೊಂಡು ಹೆಂಗೆ ಮಾಡ್ತಾಯಿದ್ವಿ. ನಾಟಿ ಕೋಳಿನೂ ಸಾಕಿದೀರಂತ? ಸಾಕಿವಿ ಸರ್. ಎಷ್ಟಿದೆ ಸರ್? ಈಗ ಒಂದು 20 ಕೋಳಿ ಇವೆ ಅಷ್ಟೇ ನಮ್ಮ ಹತ್ರ. ಈಗ ನಾವೇನು ಮಾರಾಟ ಏನು ಮಾಡೋಕ್ಕಿಲ್ಲ, ನಮ್ಮ ಮನೆಗಾಗಿ ಸಾಕೊಂಡಿರೋದು. ಒಂದು 20 ಕೋಳಿ ಇವೆ ಸರ್. ನೆಂಟರು ಬಂದರೆ ಖುಷಿ ಮಾಡೋಕ್ಕೆ? ನೆಂಟರು ಬಂದರೆ ಕುಯ್ಕತೀವಿ, ಇಲ್ಲ ಇನ್ನು ಮಧ್ಯ ಬೇಕು ಅಂದರೆ ನಮ್ಮ ಮನೆಗೆ ನಾವು ಮಾಡ್ಕೋತೀವಿ ಸರ್. ಮೊಟ್ಟೆ ಕೋಳಿಗಳ ನಾವು ಮಾಡ್ಕೋತೀವಿ ಸರ್. ಈಗ ನಿಮ್ಮ ಸೊಸೆ ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಉಪಾಧ್ಯಕ್ಷರಾಗಿದ್ದಾರಂತಲ್ಲ, ಹೆಂಗ ಅನ್ಸತ್ತೆ ನಿಮಗೆ? ಅಯ್ಯೋ, ನಾವು ಅವತ್ತು ಅವ್ರಿರ್ತಾವು ನಿಂತ್ಕೊಂಡು ಒಂದು ಏನಾರ ಒಂದು ಕೆಲಸ ಕಾರ್ಯ ಮಾಡಿಕೊಡಿ ಅಂತ ಕೇಳ್ಕೊತಿತ್ತು ಸರ್. ಆದ್ರಿಂದ ಮೊದಲು ನಮ್ಮ ಅಣ್ಣನ ಮಗ ಆದ, ಅಣ್ಣನ ಮಗ ಆದ್ಮೇಲೆ ನಮ್ಮ ಅಣ್ಣೆಂಟಿ ಅಧ್ಯಕ್ಷರಾದರು, ಆಮೇಲೆ ಈಗ ನಮ್ಮ ಸೊಸೆಯಾಗವ್ರೆ ಉಪಾಧ್ಯಕ್ಷರಾಗವ್ರೆ. ಈಗ ನಮಗೊಂಥರ ಖುಷಿ ಸರ್. ಏನು ನಾವು ಎಷ್ಟೇ ಸಾಧನೆ ಮಾಡಿದ್ರೆ, ನಾವು ಎಷ್ಟೇ ಕಷ್ಟಪಟ್ಟರು, ಈಗ ನಮಗೆ ಒಂಥರ ಖುಷಿ ಸರ್. ಈಗ ಏನು ಅವ್ರ ಹೆಸರು? ಅವ್ರ ಹೆಸರು ಪಲ್ಲವಿ ಅಂತ ಸರ್. ಹೌದಾ? ಈಗ ಪಲ್ಲವಿ ಏನು ಮಾತಾಡ್ಸೋಣ? ಮಾತಾಡ್ಸಿ ಸರ್. ನಮಸ್ಕಾರ ಪಲ್ಲವಿ ಅವರೇ. ನಮಸ್ತೆ ಸರ್. ಎಲ್ಲಿ ತನಕ ವಿದ್ಯಾಭ್ಯಾಸ ಮಾಡಿದಿರಿ ಸರ್? ಬಿ ಎಡ್ ಮಾಡಿದ್ದೀನಿ ನಾನು. ಮಂಜೇಗೌಡರು 2ನೇ ಸೊಸೆನಾ? ನೀವು ಇಲ್ಲ, 1ನೇ ಸೊಸೆ ನಾನು. ಮೊದಲನೇ ಸೊಸೆ ನೀವೇ. ಈ ರೀತಿ ಉಪಾಧ್ಯಕ್ಷ ಆಗಿದ್ದೀರಿ, ಈಗ ನಿಮಗೆ ಹೆಂಗ ಅನಿಸ್ತಾ ಇದೆ? ತುಂಬಾ ಸಂತೋಷ ಆಯ್ತದೆ ಸರ್ ಇದರಿಂದವ. ಅಂದರೆ ಏನು ಅಂತಂತಂದರೆ, ಇದು ಕೃಷಿ ಅಂತ ಅನ್ನೋದು ಇದು ಪರಂಪರೆಯಿಂದ ನಡ್ಕೊಂಡು ಬಂದಂಥ ಇದು ಕೃಷಿ ಇದೆಲ್ಲ ಅಂಥದ್ರಲ್ಲಿ ನಮ್ಮ ಮಾವ ಅವರು ನಮ್ಮ ಅತ್ತೆ ಎಲ್ಲ ಸಪೋರ್ಟ್ ಮಾಡಿಕೊಂಡು ಒಟ್ಟಿಗೆ ನಮ್ಮ ಮನೆಯಲ್ಲಿ 10 ಜನ ಇದ್ದೀವಿ ನಾವು, ಅದನ್ನು ನಡೆಸ್ಕೊಂಡು ಹೋಗ್ತಾವ್ರೆ. ಅದ್ರ ಮೂಲಕ ನಮಗೆ ಎಲೆಕ್ಷನ್ ಟೈಮಲ್ಲಿ ನಮ್ಮನ್ನು ಅಂದರೆ ಇದು 20 ವರ್ಷದಿಂದನೂ ನಮ್ಮ ಫ್ಯಾಮಿಲಿ ಅಣ್ಣ ತಮ್ಮದಿರೆಲ್ಲ ಫ್ಯಾಮಿಲಿಯಲ್ಲಿ ಗೆದ್ಕೊಂಡು ಬಂದಿರೋದು ಇದು. ಈ ಸಲ ನಮಗೆ ಚಾನ್ಸ್ ಸಿಕ್ತು. ಅಲ್ಲಾಗಿ ನಮ್ಮ ಅತ್ತೆ ಮಾವನ ಮೇಲೆ ಏನು ಜನ ಪ್ರೀತಿ ವಿಶ್ವಾಸ ಏನಿಟ್ಟವರು ಅದ್ರ ಮೂಲಕ ನಮಗೆ ಪ್ರತಿಫಲ ಸಿಕ್ಕದೆ ಸರ್. ಇದು ಅತ್ತೆ ಮಾವನ ಮೇಲೆ ಇರುವಂತಹ ಪ್ರೀತಿ ಸೊಸೆಯನ್ನು ಆಯ್ಕೆ ಮಾಡಿದ್ದಾರೆ. ನೀವು ಉಪಾಧ್ಯಕ್ಷರಾಗುವ ತನಕ ಆಗಿದ್ದೀರಿ, ಮುಂದೆ ಅಧ್ಯಕ್ಷರಾಗುವಂತ ಅವಕಾಶಗಳು ಇರುತ್ತೆ. ಏನೆಲ್ಲ ಕೆಲಸಗಳು ಆಗ್ಬೇಕು ಅಂತ ನಿಮ್ಗೆ ಅನಿಸುತ್ತೆ? ಅಂದ್ರೆ ಊರಲ್ಲಿ ಏನೇನು ಕೆಲಸ ಕಾರ್ಯ ಆಗಿಲ್ಲ ಅದನ್ನ ಮುಂದೆ ನಾವು ಮಾಡಿಸ್ಕೊಡ್ಬೇಕು. ಮತ್ತೆ ಮನೆ ಇಲ್ದನವ್ರಿಗೆ ಮನೆ, ಕೃಷಿ ಹೊಂಡ, ರಸ್ತೆ, ಒಳಚರಂಡಿ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ, ಬೀದಿ ದೀಪ, ಇವೆಲ್ಲ ಮಾಡಿಸ್ಕೊಡೋದ್ ಮೂಲಕ, ಜನಗಳಿಗೆ ಸೇವೆ ಮಾಡೋ ಮೂಲಕ ನಮ್ಗೆ ಅವಕಾಶ ಸಿಕ್ಕದೆ ಸರ್ ನಮ್ಗಿದು. ಹಾಗಾಗಿ ಒಂಥರ ಖುಷಿ ಇದೆ. ಹೌದು ಸರ್. ಸಂತೋಷ ಪಲ್ಲವಿ ಅವರೇ, ಎಲ್ಲ ನಿಮ್ಮ ನಿರೀಕ್ಷೆ ಆಗ್ಲಿ. ಈ ಕುಟುಂಬದ ಬಗ್ಗೆ ನಿಮ್ಗೆ ಹೆಂಗನ್ಸುತ್ತೆ? ಒಂದು ಕೃಷಿ ಕುಟುಂಬದಲ್ಲಿ ಕೂಟು ಕುಟುಂಬ ಇದ್ರೆ ಕೃಷಿ ಯಶಸ್ವಿಯಾಗಿ ನಡೆಸಬಹುದು ಅಂತ ಅನ್ಸುತ್ತೆ. ಹೇಳಿ, ನಿಮ್ಗೆ ಈ ಉಪಾಧ್ಯಕ್ಷ ಜವಾಬ್ದಾರಿಗಿಂತ ಮುಂಚೆ ಈ ಕುಟುಂಬಕ್ಕೆ ಬಂದಾಗ ಏನೆಲ್ಲ ಕೆಲಸಗಳು ನೀವು ಮಾಡ್ತೀರಿ? ಕೃಷಿ ಒಂದು ಬದುಕು ನಿಮ್ಗೆ ಹೆಂಗ ಅನ್ಸುತ್ತೆ? ಕೃಷಿ ಬದುಕು ಅಂದ್ರೆ ಉಪಾಧ್ಯಕ್ಷರಿಗಿಂತ ಮುಂಚೆ ನಾನು 2015 ಮದ್ವೆ ಆಗಿದ್ದು, ಬಿ ಎಡ್ ಮಾಡ್ತಾ ಇದ್ದೆ. ಇವರೇ ಬಿ ಎಡ್ ಕೂಡ ಮಾಡಿಸಿದ್ದು. ನಮ್ಮ ನೆಕ್ಸ್ಟ್ ಎಮ್ ಎ ಮಾಡು ಕೂಡ ಅಂತಾನೂ 1 ಕಂಪ್ಲೀಟ್ ಮಾಡಿಕೊಂಡೆ. ಅಂದ್ರೆ ಅಲ್ಲಾಗಿ ಪಾಪು ಆಗೋಯ್ತಲ್ಲ ಅಂದ್ಬಿಟ್ಟು ಡಿಸ್ಕನೆಕ್ಟ್ ಮಾಡಿದೆ 2nd year. ಅದರಿಂದಾಗಿ ನೆಕ್ಸ್ಟು BSNL ನೆಟ್ವರ್ಕಲ್ಲಿ ಬೆಂಗಳೂರಲ್ಲಿ ಜಾಬಲ್ಲಿದ್ದರು ನಮ್ಮ ಹಸ್ಬೆಂಡು, ಅದು ಪ್ರೈವೇಟ್ ಕಂಪ್ನಿಲಿದ್ದರು. ಅಲ್ಲಿಂದಾಗಿ 2 ಬೆಂಗಳೂರಲ್ಲಿ ಇದ್ದು ಸರ್. ಅದು ನೆಕ್ಸ್ಟ್ ಆದಮೇಲೆ ಇಲ್ಲೇ ಬಂದು ನಮ್ಮ ಅತ್ತೆ ಮಾವಂಗೂ ಸಪೋರ್ಟ್ ಕೊಟ್ಟು ವ್ಯವಸಾಯ ಈಗ ಎಲ್ಲೇ ಇದ್ದರು, ಈಗ ಎಲ್ಲ ಹಳ್ಳಿಯಿಂದ ಟೌನ್ಗೆ ಬಂದುಬಿಟ್ರೆ ಈ ಹಳ್ಳಿ ಮಾಡೋರು ಯಾರು ಅನ್ನೋ ಉದ್ದೇಶಕ್ಕಾಗಿ ನಮ್ಮ ಹಸ್ಬೆಂಡು ನಮ್ಮ ಅಪ್ಪ ಅಮ್ಮನಿಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಂಡು ನಾವು ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಉದ್ದೇಶದಿಂದ ಅವರು ಹಳ್ಳಿಗೆ ಬಂದರು ಸರ್. ಅದರಿಂದ ಅವಾಗ ನಮಗೂ ಖುಷಿ ಆಯಿತು, ಯಾವತ್ತಿದ್ರೂ ಬರಲೇಬೇಕು, ನಮ್ಮ ಅತ್ತೆ ಮಾವಂಗೂ ಒಂದು ನೆರೆಹೊರೆ ಆಗುತ್ತೆ ಅಂದ್ಬಿಟ್ಟು ನಾವು ಬಂದು ಇಲ್ಲಿ ಸೇರಿದ್ವು ಸರ್. ಇದು ಅಲ್ಲಿ ಬಂದು ಇಲ್ಲಿ ಅಷ್ಟೇನು ಕೆಲಸ ಏನಿಲ್ಲ, ನಾವಿನ್ನು ಬಂದತ್ರ ಯಾರೂ ಕರ್ಕೊಂಡೋಗಿಲ್ಲ. ಆದಷ್ಟು ನಾವು ಇದು ಅದು ಇದು ಅಂತ ಹೇಳ್ಕೊಟ್ಟಂಗೆ ಅವ್ರು ನಾವು ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಅತ್ತೆ ಮಾವನೇ ಹೆಲ್ಪ್ ಮಾಡ್ಕೊಡ್ತಾರೆ ಸರ್ ಎಲ್ಲ ವಿಷಯದಲ್ಲೂ, ಅವ್ರು ಮಾಡ್ಕೊಡ್ತಾರೆ. ಮಂಜೇಗೌಡ್ರೆ, ತುಂಬ ಖುಷಿಯಾಯಿತು ನಿಮ್ಮ ಕುಟುಂಬ ನೋಡಿ. ಭಾಳ ನೀವು ಕಷ್ಟಪಟ್ಟಿದ್ದೀರಿ, ಈಗಲೂ ಸಹ ಈ ಮುಂದುವರಿಯೋದಕ್ಕೆ ಏನೆಲ್ಲ ವಿಚಾರಗಳಿದೆ ಅದೆಲ್ಲ ನಿಮ್ಮ ಮನಸ್ಸಿನಲ್ಲಿ ನಡೀತಾ ಇದೆ, ಅದಕ್ಕೆ ಕುಟುಂಬದ ಸದಸ್ಯರ ಬೆಂಬಲನೂ ಇದೆ. ಇಷ್ಟೆಲ್ಲ ಮಾತಾಡಿದ್ಮೇಲೆ ಕೆಲವರು ಕೇಳ್ತಾ ಇರ್ತಾರೆ, ನಾವು ಮಂಜೇಗೌಡ್ರ ಜೊತೆ 4 ಮಾತಾಡ್ಬೇಕಲ್ಲ ಅಂತ. ಅದಕ್ಕೆ ನಿಮ್ಮ ದೂರವಾಣಿ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬಿಡಿ. 97 31 87 10 4 6 97 31 87 10 4 6 97 31 87 10 4 6 ಭಾಳ ಸಂತೋಷ ಮಂಜೇಗೌಡ್ರೆ, ನಿಮ್ಮ ಏನೆಲ್ಲ ಕನಸುಗಳಿದೆ, ಏನೆಲ್ಲ ಮಾಡಬೇಕು ಅಂತಿದ್ದೀರಿ, ಅದು ಆದಷ್ಟು ಬೇಗ ಎಲ್ಲ ಆಗಲಿ, ಒಳ್ಳೆಯದಾಗಲಿ ಕುಟುಂಬಕ್ಕೆ. ಮುಖ್ಯವಾಗಿ ನಿಮ್ಮ ಮಕ್ಕಳು ಸಹ ನಿಮ್ಮ ಜೊತೆನೆ ಕೃಷಿಯನ್ನು ಮುಂದುವರಿಸ್ಬೇಕು ಅಂತ ಬಂದಿದ್ದಾರೆ, ಇದೊಂದು ಒಳ್ಳೆಯ ಸೂಚನೆ. ಎಲ್ಲದಕ್ಕೂ ಒಳ್ಳೆಯದಾಗಲಿ ಅಂತ ನಾವು ಆಶಿಸಿ ಮಾತುಕತೆ ಮುಗಿಸೋಣ. ನಮಸ್ಕಾರ. ನಮಸ್ಕಾರ ಸರ್. ಮಿಶ್ರ ಕೃಷಿಯಲ್ಲಿನ ಆರ್ಥಿಕ ಅಭಿವೃದ್ಧಿಯನ್ನು ಕುರಿತು KR ಪೇಟೆ ತಾಲೂಕು ಬೂಕನಕೆರೆ ಹೋಬಳಿ ಚಿಕ್ಕ ಗಾಡಿಗನಹಳ್ಳಿಯ ಪ್ರಗತಿಪರ ಕೃಷಿಕ ಮಂಜೇಗೌಡ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು SS ಸುಬ್ರಹ್ಮಣ್ಯ. ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಭತ್ತದ ಕೃಷಿಯಲ್ಲಿ ಸುಧಾರಿತ ಕೃಷಿ ಕ್ರಮಗಳನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿಯಲ್ಲಿರುವ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಏರ್ಪಡಿಸಿದ್ದ ತರಬೇತಿ ಕಾರ್ಯಕ್ರಮದಲ್ಲಿ ಕೇಂದ್ರದ ವಿಷಯ ತಜ್ಞರಾದ ಡಾಕ್ಟರ್ ಪಿಪಿ ಪ್ರಕಾಶ್ ಅವರ ಭಾಷಣದ ಆಯ್ದ ಭಾಗಗಳು ಮೂಡಿ ಬರಲಿದೆ. ರೀ ಕಮಲಮ್ಮ, ತಿಂಗಳ ಖರ್ಚಿಗೆ ಅಂತ ಇಟ್ಟಿದ್ದು ದುಡ್ಡು 20th ಖರ್ಚಾಗೋಯ್ತಲ್ರಿ. ಅಲ್ಲ, ಈ ಬೆಲೆ ಏರಿಕೆ ಟೈಮ್ನಲ್ಲಿ ಎಲ್ಲಾ ಖರ್ಚು ಕಡಿಮೆ ಮಾಡಬಹುದು, ಊಟ ತಿಂಡಿ ಖರ್ಚು ಕಡಿಮೆ ಮಾಡಕ್ಕಾಯ್ತದೇನ್ರಿ? ನಾನು ಅದೇ ಹೇಳೋಣ ಅಂತ ಬಂದೆ. ನಮ್ ಮನೇಲಿ ಗ್ಯಾಸ್ ತೀರೋಗ್ಬಿಟ್ಟಿದೆ, 1-2 kg ಗ್ಯಾಸ್ ಸಾಲ ಕೊಡ್ತೀರಾ? ರೀ ಅದೇನು ಹಾಲೋ ಸಕ್ಕರೆನೋ ಸಾಲ ಕೊಡಕ್ಕೆ, 2 kg ಗ್ಯಾಸ್ ಅದು. ಹಂಗಾರ್ ನಿಮ್ಗೆ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ಅವರು ಇಂಥ ಟೈಮ್ಗೆ ಅಂತೆಲ್ಲ 2 kg 5 kg ಸಿಲಿಂಡರ್ ಮಾಡಿದ್ದಾರೆ. ಇಂಥ ಎಮರ್ಜೆನ್ಸಿ ಟೈಮ್ನಲ್ಲಿ ಕೈಗ್ ಬರುತ್ತೆ ಲಿಟಲ್ ಗ್ಯಾಸ್. ಗವರ್ನಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರಬಾದ್, ಮೈಸೂರು. ಈಗ ಕೇಳಿ ಜನಪದ ಗೀತೆಗಳನ್ನು. Thank you. ಮಲ್ಲಿಗೆ ಕ.